ಮತ ಯಂತ್ರಗಳ ಪರಿಶೀಲನಾ ಕಾರ್ಯ ಆರಂಭ. ಫೆಬ್ರವರಿ 10ರಿಂದ ಗದಗ್ನಲ್ಲಿ ಲಕ್ಕುಂಡಿ ಉತ್ಸವ, ಸಚಿವ ಸಿಸಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳಲ್ಲಿನ ಅನುಭವಗಳನ್ನು ಕುರಿತು ಹೊಳೆನರಸೀಪುರ ತಾಲೂಕು ಆಲಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಎಸಿ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮದ್ ಸೂದನ್. ಮೊದಲಿಗೆ ಒಂದು ಜಾಹೀರಾತು. ಹಾಸನ ನಗರದ ಪ್ರತಿಷ್ಠಿತ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜಿನ ವತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಸ್ಕಾಲರ್ಶಿಪ್ ರೂಪದಲ್ಲಿ 50,000 ರೂಪಾಯಿಗಳನ್ನು ನೀಡಲಾಗುತ್ತಿದ್ದು, ಇದೇ ಭಾನುವಾರ ಫೆಬ್ರವರಿ 5ರಂದು ಬೆಳಿಗ್ಗೆ 10:30ಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆನ್ಲೈನ್ ಮೂಲಕ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿದೆ. ರಿಜಿಸ್ಟರ್ ಮಾಡಿಕೊಳ್ಳಲು ವೆಬ್ಸೈಟ್ ವಿಳಾಸ www.masterpucollege.com. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08172297164 ಮತ್ತೊಮ್ಮೆ 08172297164. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ಆಲಗೋಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸಿ ಸೋಮಶೇಖರ್ ಅವರು. ಸೋಮಶೇಖರ್ ಅವರು ಸಮಗ್ರ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಸಮಗ್ರ ಕೃಷಿಯ ಭಾಗವಾಗಿ ಅವರು ಬೇರೆ ಬೇರೆ ತರಹದ ತರಕಾರಿ ಬೆಳೆಗಳನ್ನು ಕೂಡ ಪ್ರತಿ ವರ್ಷವೂ ಕೂಡ ಬೆಳೆದುಕೊಳ್ತಾರೆ. ತರಕಾರಿ ಬೆಳೆಯನ್ನ ಏನು ಬೆಳೀತಾರೋ ಅದರಿಂದಲೂ ಕೂಡ ಸಾಕಷ್ಟು ಆದಾಯ ಅವರಿಗೆ ಬರ್ತಾ ಇದೆ. ಏನೆಲ್ಲ ತರಕಾರಿ ಬೆಳೆಯನ್ನ ಬೆಳೀತಾ ಇದ್ದಾರೆ, ಹೇಗೆ ಬೆಳೀತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸೋಮಶೇಖರ್. ನಮಸ್ಕಾರ ಸರ್. ಸೋಮಶೇಖರ್, ಎಷ್ಟು ವಯಸ್ಸು ನಿಮ್ಗೆ? 42 ವರ್ಷ. ಇವಾಗ 42 ವರ್ಷ ಆಯ್ತು. ಏನ್ ಓದಿದ್ರಿ ಸರ್? ನಾವು 9ನೇ ಕ್ಲಾಸ್. 9ನೇ ಕ್ಲಾಸ್, ಮುಂದಕ್ಕೆ ಯಾಕೆ ಓದ್ಲಿಲ್ಲ ಸರ್? ಅವಾಗ ನಾವು ಬೆಂಗಳೂರಿಗೆ ಲಾರಿಗೆ ಹೋಗ್ಬಿಟ್ವಿ, ಓದಕ್ ಮೂಡಿಲ್ಲ. ಆಗ ಸ್ವಲ್ಪ ಬಡಸ್ತಾನ ನಮ್ದು. ಆಗ ನಮ್ ತಂದೆಯವರು ಸ್ವಲ್ಪ ಜಮೀನು ತಗೊಂಡಿದ್ರು ಅರಳಿ ಹತ್ರ, 1 ಎಕರೆ ಗದ್ದೆನ. ಸಾಲ ತೀರ್ಸಕ್ ಆಗ್ಲಿಲ್ಲ. ಆಗ ಆ ಟೈಮಲ್ಲಿ ತಂಗಿ ಬೇರೆ ಇತ್ತು, ತಂಗಿ ಮದುವೆ ಮಾಡ್ಬೇಕು, ತುಂಬಾ ತೊಂದರೆ ಇದ್ದು. ಆಗ ಲಾರಿಗೆ ಹೋಗಿ ಲಾರಿ ಕೆಲಸ ಮಾಡಕ್ ಕೊಟ್ಬಿಟ್ಟೆ ಬೆಂಗಳೂರು ಕಡೆ. ಲಾರಿ ಕೆಲಸ ಮಾಡಕ್ ಹೋದವರು ಮತ್ತೆ ಯಾಕೆ ಕೃಷಿ ಮಾಡ್ಬೇಕು ಅಂತ ಬಂದ್ರಿ ಸರ್? ಅಲ್ಲೊಂದು 15 ವರ್ಷ ಡ್ಯೂಟಿ ಮಾಡಿದೆ, ಅಲ್ಲಿ ಯಾಕೋ ನಮ್ಗೆ ಸೆಟ್ ಆಗ್ಲಿಲ್ಲ. 10,000-5,000 ಕೂಲಿ ಮಾಡಿ ಸಾಕಾಯ್ತು, ಬೇಜಾರಾಯ್ತು, ಅಲ್ಲೇನು ಗೀಟ್ಲಿಲ್ಲ. ಆಮೇಲೆ ನಮ್ಮ ತಂದೆಯವರು ಜಮೀನ್ ಇತ್ತಲ್ಲ, ಜಮೀನ್ ಮಾಡ್ಕೊಂಡು ಇಲ್ಲೇ ಇರೋಣ ಅನ್ಬಿಟ್ಟು ಬಂದು ಇಲ್ಲೇ ಸೆಟ್ಲ್ ಆದೆ. ಊರಲ್ಲೇ ಜಮೀನ್ ವ್ಯವಸಾಯ ಮಾಡ್ಕೊಂಡಿದೀವಿ. ಎಷ್ಟು ಜಮೀನ್ ಇತ್ತು ನಿಮ್ಗೆ ಸರ್? ನಮ್ ತಂದೆಯವ್ರದ್ದು 1-5 ಎಕರೆ ಇತ್ತು. ಇತ್ತೀಚಿನ ದಿನದಲ್ಲಿ ನಾವು ಬೆಳೆದು ಬಂದ್ಮೇಲೆ ಆದಾಯ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಂತ. ಆದಾಯ ಜಾಸ್ತಿ ಆದ್ಮೇಲೆ ನಾವೊಂದು ಈಗ ಒಂದು ಕಳೆದ 2ನೇ ವರ್ಷದಲ್ಲಿ 1 ಎಕರೆ ಹತ್ಕೊಂಡೇನ, ಒಂದು 12 ಲಕ್ಷ ಕೊಟ್ಟು ತಗೊಂಡ್ವಿ. ಇಲ್ಲೇ ಇಲ್ಲೇ ತಗೋ, ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರ ಒಬ್ರದಿತ್ತು, ಅವ್ರು ಮಾರ್ತೀನಿ ಅಂತ ಅಂದ್ರು. ಹಂಗಾಗಿ ಅವರು ನಾವು ತಗೊಂಡ್ವಿ. ಈಗ ಏನು ಕೃಷಿ ಮಾಡ್ತಿದ್ರಿ, ಏನೇನು ಬೆಳೀತಾ ಇದ್ರಿ ಸರ್? ನಾನು ನಮ್ ಜಮೀನಲ್ಲಿ ಸಮಗ್ರ ಕೃಷಿ ಇರೋದ್ರಿಂದ ನಾನು ಜಮೀನ್ ನಮ್ ಚಿಕ್ಕಪ್ಪರದೊಬ್ರು ತಗೊಂಡಿ ಅಂತ ಹೇಳಿದ್ನಲ್ಲ, ಆ ಜಮೀನಲ್ಲಿ ಚಿಯಾ ಬೆಳೆ ಬೆಳೆದಿದ್ದೆ. 1.5 ಎಕರೆನಲ್ಲಿ 7 ಕ್ವಿಂಟಲ್ ಬಂದಿತ್ತು. 1 ವರ್ಷ ಚಿಯಾ ಬೆಳೆ ಬೆಳೆದಿದ್ದೆ, ಆಮೇಲೆ ಮತ್ತೆ 1 ವರ್ಷ ಟೊಮೆಟೊ ಹಾಕಿದ್ದು. 1 ವರ್ಷ 1 ಬೆಳೆ ಮಾಡ್ತೀವಿ ಅದ್ರಲ್ಲಿ. ಒಂದೇ ಸತಿ ಎಲ್ಲಾನು ಮಾಡಕ್ಕಾಗಲ್ಲ. ಹಾಕಿದ್ರೆ 1 ಸ್ವಲ್ಪ ಕೈಗೆ ಬಿಡ್ಬೇಕು, 1 ಲಕ್ಷ 1.5 ಲಕ್ಷ ಈ ತರ ಸಿಗಂಗೆ 1 ಬೆಳೆನೆ ಮಾಡ್ತೀವಿ. ಈಗ ನಿಮ್ ಜಮೀನಲ್ಲಿ ಏನೆಲ್ಲ ಸಮಗ್ರ ಬೆಳೆ ಅಳವಡಿಸ್ಕೊಂಡಿದ್ದೀರಿ ಸರ್? ಈಗ ನಮ್ಮಲ್ಲಿ ಈಗ ಮುಂಗಾರಿನಲ್ಲಿ ಉದ್ದು ಹಾಕಿದ್ವಿ, ಅಲಸಂದೆ ಹಾಕಿದ್ವಿ, ಹೆಸರು ಹಾಕಿದ್ವಿ. ಆಮೇಲೆ ನಮ್ದು ರೇಷ್ಮೆ ತೋಟ ಮರಗಡ್ಡಿ ಇರೋದ್ರಿಂದ ಅದ್ರೊಳಗಡೆ ನಾವು ಉದ್ದು ಹೆಸರು ಎಲ್ಲ ಅದನ್ನು ಬಂದ್ಬಿಡುತ್ತೆ. ಗೊಬ್ಬರನು ಆಗುತ್ತೆ, ಕಾಳು ಆಗುತ್ತೆ ಮನೆಗೆ ಬಳಕೆಗೆಲ್ಲ. ವರ್ಷದಲ್ಲಿ ಎಷ್ಟು ಸರಿ ಹಾಕ್ತೀರಾ ರೇಷ್ಮೆ ಒಳಗಡೆ? ರೇಷ್ಮೆ ಒಳಗೆ ಎರಡು ಸಲ ಹಾಕ್ತೀವಿ ಸರ್, ಮುಂಗಾರಲ್ಲಿ ಒಂದ್ಸಲ, ಹಿಂಗಾರಲ್ಲಿ ಒಂದ್ಸಲ. ಓ, ಎರಡು ಸರಿ ಹಾಕ್ಬಿಡ್ತೀವಿ. ಎರಡು ಸಲ ಹಾಕ್ತೀವಿ. ಸಾಕಷ್ಟು ಕಾಳು ಆಗುತ್ತೆ, ಅದಕ್ಕೆ ಬೇಕಾಗಿರೋ ಒಂದಷ್ಟು ಗೊಬ್ಬರನು ಕೂಡ ಆಗುತ್ತೆ ಸರ್. ಎಲೆ ಎಲ್ಲ ಉದ್ರಿ ಒಳ್ಳೆ ಗೊಬ್ಬರನು ಆಗುತ್ತೆ, ಉಳುಮೆನು ಮಾಡಕ್ ಚೆನ್ನಾಗುತ್ತೆ, ಗಳ ಬರಲ್ಲ. ಅದು ಮರಗಡ್ಡಿ ಇರೋದ್ರಿಂದ 8 ಅಡಿ 9 ಅಡಿಗೆ ಇರೋದ್ರಿಂದ ಒಂದೊಂದು ಗಿಡ ಅದ್ರೊಳಗಡೆ ಅದು ಆರಾಮಾಗಿ ಬೆಳ್ಕೋಬಹುದು. ಏನು ನೀವು ಕೊಂಡಿದ್ದೀರೋ ಆ ಜಮೀನಲ್ಲಿ ಮಾತ್ರ ತರಕಾರಿ ಬೆಳಿತೀರಿ? ಕೊಂಡಿರೋ ಜಮೀನು ಮತ್ತೆ ನಮ್ ಚಿಕ್ಕಪ್ಪರಿಗೆ, ಅವರು ಇಲ್ಲಿ ಊರಲ್ಲಿಲ್ಲ, ಅವ್ರು ಮೈಸೂರಲ್ಲಿ ಇರೋದು. ಅವ್ರ ಜಮೀನ ನಾವು 12,000 ವರ್ಷಕ್ಕೆ ಕೊಟ್ಬಿಡ್ತೀನಿ. ಅವ್ರ ಜಮೀನಲ್ಲಿ ಮಾಡಿದ್ರೆ ಒಂದೊಂದು ವರ್ಷ ಭತ್ತನೂ ಹಾಕ್ತೀನಿ, ಇಲ್ಲಾಂದ್ರೆ ತರಕಾರಿ ಮಾಡ್ತೀನಿ. ಒಂದ್ ಬೆಳೆ ಈಗ ಭತ್ತ, ಈಗ ಒಂದು 2 ಎಕರೆ ಭತ್ತ ಮಾಡ್ತಾ ಇದೀನಿ ಅವ್ರ ಜಮೀನಿಗೆ ಸೇರಿ, ನಮ್ದು ಸ್ವಲ್ಪ ಸೇರಿಸಿ. ಈಗ ಒಂದು 3/4 ಎಕರೆನಲ್ಲಿ ಬದನೆ ಗಿಡ ಇದೆ, ಔಷಧಿ ಕಂಟ್ರೋಲ್ ಮಾಡ್ತಾ ಇದ್ವಿ, ನೀರ್ ಕಂಟ್ರೋಲ್ ಮಾಡ್ಬಿಟ್ಟು ಇಕ್ಲೋಟ್ ಬಿಟ್ಟಿದೀವಿ. ಇವಾಗ ಕಳಸರಿ ಮಾತ್ರ ಚೆಂಡು ಹೂವು ಬೆಳೆದಿದ್ವಿ. ಚೆಂಡು ಹೂವಿನಲ್ಲಿ 1.5 ಎಕರೆಗೆ ನಾವು ಕರೆಕ್ಟ್ ಚೆಂಡು ಹೂವು ಹಾಕಿದ್ದು. 1.5 ಎಕರೆಗೆ ಖರ್ಚು ಬಂದಿದ್ದು ಬೀಜದಿಂದೆಲ್ಲ ಸೇರಿ 30,000 ಹೋಗಿತ್ತು. 160,000 ರೂಪಾಯಿ ಟೋಟಲ್ ದುಡ್ಡಾಗಿದ್ದು. ಅವ್ರು ಬಾಡಿಗೆದು ಬೀಜದ್ದು ಗೊಬ್ಬರದೆಲ್ಲ ಕಳೆ ಹಾಕಿ ನನಗೆ 100,000 ಚಿಲ್ಲರೆ ದುಡ್ಡು ಉಳಿತು, ಆದಾಯ ಬಂತು. ಅದಂಗೆ ಪೆಂಡಿಂಗ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಬೆಳೆನಲ್ಲಿ ಟೊಮೆಟೊ ಬೆಳೆದ್ವಿ, ಮಲ್ಚಿಂಗ್ ಮಾಡ್ಬಿಟ್ಟು ಮಾಡಿದ್ವಿ. ಆ ಮಲ್ಚಿಂಗ್ ಮಾಡಿದ್ರಲ್ಲಿ ಏನಾಯ್ತು, ಫಸ್ಟ್ನೇ ಬೆಳೆನಲ್ಲಿ ರೇಟ್ ಸಿಕ್ಲಿಲ್ಲ, 70-80 ರೂಪಾಯಿ ಹೋಯ್ತು. ಅದೇನಾಯ್ತು, ಡ್ರಿಪ್ ಅಲ್ಲಿ ನೀರು ಕೊಡ್ತಿದ್ದರಿಂದ ಅನ್ನದಾತದಲ್ಲಿ ಗೊಬ್ಬರ ಸಿಕ್ತು. 1 ಕೆಜಿ 160 ರೂಪಾಯಿನ ತಗೋತಾರೆ. ಅದ್ ತಗೊಂಬಂದು ಮತ್ತೆ ಆ ಗೊಬ್ಬರನ ಡ್ರಿಪ್ ಮುಖಾಂತರ ಕೊಟ್ವಿ. ಕೊಟ್ಮೇಲೆ ಆ ಗಿಡ ಏನು ಕಾಯಿ ಬಂದು ನಿಂತೋಗಿತ್ತು, ಚೆನ್ನಾಗಿ ಚಿಗುರೊಡ್ಬಿಡ್ತು ಮತ್ತೆ ಮಲ್ಚಿಂಗ್ ಇದ್ದಿದ್ರಿಂದ. ಆಗ ಮತ್ತೆ ನೆಕ್ಸ್ಟ್ ಟೈಮ್ ಕಾಯಿ ಬಂದ್ಬಿಡ್ತು. ಮೊದ್ಲು ಏನ್ ಫಸಲು ಬಂದಿತ್ತು ಅದ್ರಲ್ಲಿ 1/2 ಫಸಲು ಬಂದ್ಬಿಡ್ತು ಮತ್ತೆ. ಆಗ 200-250 ರೂಪಾಯಿ ಚೀಲ ರೇಟ್ ಸಿಕ್ಬಿಡ್ತು. ಆಗ ನಮ್ಗೆ 180,000 ರೂಪಾಯಿ ಟೊಮೆಟೊ ದುಡ್ಡು ಆಗಿತ್ತು. ಹಂಗಾಗಿ ಒಂದೊಂದು ವರ್ಷ ನಾವು ಒಂದೊಂದೇ ಮಾಡೋದು, ಎಲ್ಲಾನು ಮಾಡಕ್ಕಾಗಲ್ಲ. ಹಂಗಾಗಿ ಅದನ್ನ ಮಾತ್ರ ನಾವು ಒಂದೊಂದ್ಸಲ ಮಾಡ್ಕೋತಾ ಇದೀವಿ. ವರ್ಷ ವರ್ಷ ಅದನ್ನೇ ಹಾಕೋದಿಲ್ಲ ನೀವು? ಅದನ್ನೇ ಹಾಕಲ್ಲ ಸರ್. ಒಂದ್ಸಲ ಜಿ ಹಾಕಿದ್ವಿ, ಚೆಂಡು ಹೂ ಹಾಕಿದ್ವಿ, ಟೊಮೆಟೊ ಹಾಕಿದ್ವಿ, ಈ ಸತಿ ಗದ್ದೆನೂ ಮಾಡ್ತಾ ಇದೀವಿ, ಈಗ ಹೊಸ ಬದ್ನೇನು ಹಾಕಿದೀವಿ, ನೆಕ್ಸ್ಟ್ ಮತ್ತೆ ಕುಂಬಳನೋ ಏನಾದ್ರು ಬೇರೆ ಬೆಳೆ ಮಾಡ್ತೀವಿ. ಈಗ ಒಳ್ಳೆ ರೇಟ್ ಸಿಕ್ಕಿತ್ತಲ್ಲ ಟೊಮೆಟೊಗೆ ಆಗ್ಲಿ ಮತ್ತೆ ಚೆಂಡುಗಾಗ್ಲಿ, ನೀವ್ ಯಾಕೆ ಮತ್ತೆ ಅದನ್ನೇ ಹಾಕ್ಲಿಲ್ಲ? ಈಗ ಟೊಮೆಟೊ ಹಾಕಿದ ಜಮೀನಿಗೆ ಹಾಕಿದ್ರೆ 1-2 ವರ್ಷ ಕಳಿಬೇಕು, ಇಲ್ಲ ಅಂದ್ರೆ ಅದ್ರಲ್ಲಿ ಕಾಯಿಲೆಗಳು ಉತ್ಪತ್ತಿ ಆಯ್ತದೆ. ಈಗ ಟೊಮೆಟೊ ಗಿಡ ಕೊಳ್ತಿರ್ತದೆ, ಅದರಲ್ಲಿ ಉತ್ಪತ್ತಿ ಆಯ್ತದೆ. ಚೆಂಡುವು ಜಾಸ್ತಿ ಗೊಬ್ಬರದ ಅಂಶಗಳನ್ನ ತಿನ್ಕೊಳ್ಳುತ್ತೆ. ಮತ್ತೆ ಅದನ್ನೇ ಯಾಕಂದ್ರೆ ಭೂಮಿ ಅದು ಚೆಂಡುವಕ್ಕೆ ಸೂಕ್ತವಲ್ಲ. ಈಗ ಅಳಜೋಳ ಹಂಗೆ ಜಾಸ್ತಿ ಗೊಬ್ಬರ ಸಮುದ್ರ ಎಳಿತದೆ, ಆತರ ಎಳ್ದ್ಬಿಡ್ತದೆ ಚೆಂಡುವ. ಚೆಂಡುವನು ಹಾಕಕ್ಕಾಗಲ್ಲ. ಅದೇ ಅದೇ ಆಗ್ತಾ ಹೋಯ್ತಿದ್ರೆ ಬೆಳೆ ಇಳುವರಿ ಕಮ್ಮಿ ಆಯ್ತಾ ಇರ್ತದೆ. ಆಮೇಲೆ ನಮ್ದು ಏನಪ್ಪಾ ಅಂದ್ರೆ ನಮ್ಗೆ ಇಳುವರಿ ಯಾಕೆ ಚೆನ್ನಾಗಿ ಬರುತ್ತೆ ಅಂದ್ರೆ, ನಮ್ದು ಗೊಬ್ಬರ ಗ್ಯಾಸ್ ಇದೆ, ನಮ್ ಕಸ ಕಡ್ಡಿ ಗೊಬ್ಬರ ಏನು ಬರುತ್ತೆ. ಆಮೇಲೆ ನಮ್ದು ರೇಷ್ಮೆ ಗಿಡದ್ದು ಉಳಿಂದು ಇಕ್ಕೆ ಅದನ್ನು ಸುತ್ತ ನಾವು ಅದರೊಳಗಡೆ ಹಾಕ್ತಿವಿ. ಆಮೇಲೆ ಮನೆಯಲ್ಲಿ ದನಿನ ಕೊಟ್ಟಿಗೆಯಲ್ಲಿ ಗಂಜಾ ನೀರು ಏನ್ ತೊಳಿತೀವಿ ಅದೆಲ್ಲ ಗೊಬ್ಬರ ಗ್ಯಾಸ್ ಹೋಗಂಗ್ ಮಾಡಿದೀವಿ. ಅದು ಕರಗಿ ಚೆನ್ನಾಗಿ ಗೊಬ್ಬರ ಆಯ್ತಾ ಇರ್ತದೆ. ವರ್ಷದಲ್ಲಿ ಕೆಲವರು 2 ಸಲ ತೆಗಿತಾರೆ, ನಾವು ವರ್ಷದಲ್ಲಿ 3 ಸಲ ಗೊಬ್ಬರ ತೆಗಿತೀವಿ. 3 ತಿಂಗಳಿಗೆ 1 ಸತಿ ಫುಲ್ ಆಗ್ಬಿಡ್ತದೆ. ಅಂದ್ರೆ ನಾವು ಕಸ ಕಡ್ಡಿನೂ ಹಾಕ್ತಿವಿ, ತುಂಬಿಕೊಳ್ಳುತ್ತೆ. ಈಗ ಗೊಬ್ಬರ ಗ್ಯಾಸ್ ಅಲ್ಲಿ ಕಲಿಸ್ತೀವಲ್ಲ ಆ ಬಗ್ಡನು ಹೋಗುತ್ತೆ. ಆಮೇಲೆ ಇಕ್ಕೆ ರೇಷ್ಮೆ ಹುಳಿನ ಇಕ್ಕೆ ಬರುತ್ತಲ್ಲ ಅದನ್ನು ಅದರೊಳಗಡೆ ಹಾಕ್ತಿವಿ. ಹಂಗಾಗಿ ನಮ್ಗೆ ಬೇಗ ತುಂಬೋಗುತ್ತೆ. ಹಂಗಾಗಿ ಆಮೇಲೆ ನಮ್ದು ಬಯೋಜಸ್ಟ್ ಐತೆ ತೊಟ್ಟಿ, ದನಿನ ಗಂಜಾ ಹೋದ್ರು ಆ ತೊಟ್ಟಿ ಒಳಗಡೆ ಹೋಗಿ ತೊಟ್ಟಿಯಿಂದ ತಳಗಡಿಕೆ ಹೈಟ್ ಅಲ್ಲಿ ಇರೋದ್ರಿಂದ ನಮ್ದು ಮನೆ ಅಲ್ಲಿ ತೋಟಕ್ಕೆ ಹೋಯ್ತೆ. ಸೀದಾ ಪೈಪ್ ಅಲ್ಲಿ ತೋಟಕ್ಕೂ ಹಾಯಿ ನೀರು ಮಾಡ್ಕೊಂಡ್ಬಿಟ್ಟಿದ್ವಿ. ಅದನ್ನ ಡ್ರಿಪ್ ಅಲ್ಲಿ ಬಿಡಕ್ಕಾಗಲ್ಲ, ಗಂಜಾ ಸಗಲಿ ತೊಳೆದಿದ್ದು ನೀರೆಲ್ಲ ಇರುತ್ತಲ್ಲ ಅದನ್ನ ಡ್ರಿಪ್ ಅಲ್ಲಿ ಬಿಡಕ್ಕಾಗಲ್ಲ. ಅದ ಪೈಪ್ ಮುಖಾಂತರ ಪೈಪ್ ಅಲ್ಲಿ ಕವಲೆ ಮಾಡಿ ಹಾಯಿಸ್ಬಿಡ್ತೀವಿ ತೋಟಕ್ಕೆ. ಹಂಗಾಗಿ ನಾವು ಜಾಸ್ತಿ ಗೊಬ್ಬರ ಮಾಡ್ಕೊಳ್ಳೋದು ದನಗಳಲ್ಲಿ. ಈಗ ನಮ್ದು 9 ದನ ಐತೆ, ಸಿಂದೇಸ ಇದೆ, ಹಾಲು ಹಾಕ್ತಿವಿ ಸಿಂದೇಸಿಂದು, ನಾಟಿ ಹಸ್ಕೊಂಡು ಮನೆಗೆ ಮಡಿಕೋತೀವಿ, ಹಸ್ಕೊಳ್ಳಲ್ಲೇ ಮುಳುಬೆ ಮಾಡ್ತೀವಿ. ಈಗ ನಿಮ್ಮ ಮಣ್ಣು ನೋಡಿದ್ರೆ ಅಷ್ಟು ತುಂಬಾ ಚೆನ್ನಾಗಿರೋ ಅಂತ ಮಣ್ಣು ಅಂತ ಅನ್ಸೋದಿಲ್ಲ, ಬೆಳೆ ನೋಡಿದ್ರೆ ಚೆನ್ನಾಗಿದೆ. ಹೆಂಗೆ ಇದು ಸರ್? ನಮ್ಮಲ್ಲಿ ಒಂದ್ ಮಂಕ್ರಿ ಮಣ್ಣು ತಗೊಂಡ್ರೆ 1/4 ಮಂಕ್ರಿ ಕಲ್ ಬರುತ್ತೆ. ಇದು ಪೂರ್ತಿ ಕಲ್ನೆಲನೆ. ಈ ಕಲ್ನೆಲದಲ್ಲಿ ಏನಪ್ಪಾ ಅಂದ್ರೆ ಒಳ್ಳೆ ಪೌಷ್ಟಿಕಾಂಶ ಇದೆ, ಆದ್ರೆ ಬೆಳವಣಿಗೆ ನಾವು ಮಾಡ್ಕೋಬೇಕು. ಇವಾಗ ನಾವೇನ್ ಮಾಡ್ತೀವಿ ಸರ್ ಅಂದ್ರೆ, ಈಗ ರೇಷ್ಮೆ ಹೊಲದೊಳಗೆ 200 ಲೋಡ್ ಕೆರೆ ಗೋಡ್ ಓಡಿಸಿದೀವಿ. ಮೊದ್ಲೇನ್ ಕಲ್ಲಿತ್ತು, ಆ ಕಲ್ಲ ಆಯ್ಸಕ್ ಹೋದ್ರೆ ಇವತ್ತು ಒಂದ್ ಆಳುಗಳು ಕೂಲಿ ಕೊಟ್ಟು ಆಯ್ಸಕ್ಕಾಗಲ್ಲ. ನಾವೇನ್ ಮಾಡಿದ್ವಿ, ಉಳ್ಮೆ ಮಾಡಿ ಕ್ಲೀನ್ ಆಗಿ ಆ ಗೋಡ್ ಮಣ್ಣು ಒಡ್ಸ್ಕೊಂಡು ಮಿಕ್ಸ್ ಮಾಡಿರೋದ್ರಿಂದ ಈಗ ನೋಡಿ ಆ ಮಣ್ಣು ಕೆರೆ ಮಣ್ಣು ತರ ಕಾಣ್ತಾ ಇದೆ. ಇದು ಕಲ್ ಭೂಮಿನೇ, ಕಲ್ ಭೂಮಿ ಆದ್ರೂ ಕೆರೆ ಮಣ್ಣು ತರ ಕಾಣ್ತೈತೆ ಕೆರೆಗೋಡು ಒಡ್ಸಿರೋದ್ರಿಂದ. ಈಗ ಕೆರೆಗೋಡು ಒಂದೊಂದ್ ವರ್ಷ ಉಳ್ಮೆ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದ್ಸಲ ಕೆರೆಗೋಡು ಒಡ್ಸಿದ್ರೆ 10 ವರ್ಷ ಬೆಳೆ ಬೆಳಿಬಹುದು. ನಾವು ಈಗ ಒಂದ್ ಕುಂಟೆಗೆಲ್ಲ ಒಂದ್ ಟ್ರ್ಯಾಕ್ಟರ್ ಹಾಕ್ಬಿಟ್ಟು 10 ವರ್ಷ ಬೆಳೆಯಿರಂದ್ರೆ ಆಗಲ್ಲ. ಈಗ ನಾವ್ ಇಲ್ಲಿ ನಮ್ದಿರೋದು 1.5 ಎಕರೆಗೆ 200 ಲೋಡ್ ಹೊಡ್ಸಿದೀವಿ. 1 ವರ್ಷ 100, 1 ವರ್ಷ 100 ಅಂದ್ರೆ ಒಂದೇ ಕೆರೆ ದೊಡ್ಡಿನಿಲ್ಲ. ಇಲ್ಲಿ ಮೆಣಂಗಳಿ ಅಂತ ಒಂದ್ ಕೆರೆ ಐತೆ, ಅದು ಫುಲ್ಲು ಅಂಟ್ ಮಣ್ಣು, ಅದೊಂದ್ ವರ್ಷ ಹೊಡ್ಸಿದ್ವಿ. ಆಮೇಲೆ ನಮ್ಮೂರ್ ಕೆರೆದು ಒಂದ್ ಸ್ವಲ್ಪ ಮರಳು ಮಿಕ್ಸ್ ಇರ್ತದೆ, ಇದೊಂದ್ 100 ಲೋಡ್ ಅದೊಂದ್ 100 ಲೋಡ್ ಎರಡ್ ಲೋಡ್ ಹೊಡ್ಸಿರೋದ್ರಿಂದ ನಮ್ದು ಉತ್ತಮವಾಗಿ ಬೆಳೆ ಬತ್ತೈತೆ. ಈಗ ಚೆಂಡು ಬೆಳೆದೆ ಅಂತ ಹೇಳಿದ್ರಿ, ಒಳ್ಳೆ ಲಾಭನೂ ಆಯ್ತು ಅಂತ ಅಂತಂದ್ರೆ ಹೇಗೆ ಲಾಭ ಆಯ್ತು ಸರ್? ಚೆಂಡುವಿನಲ್ಲಿ ಒಳ್ಳೆ ಭೂಮಿ ಆದ್ರೆ, ಈಗ ಗೋಡ್ ಮಣ್ಣು ಹಾಕಿ ಎಲ್ಲ ಮಾಡಿ ಫಲವತ್ತವಾಗಿ ಮನೆ ಗೊಬ್ಬರ ಎಲ್ಲ ಹಾಕಿ ಮಾಡ್ತೀನಿ ಅಂದ್ರೆ ಚೆಂಡುವಲ್ಲಿ ಏನ್ ತಪ್ಪಾಗ್ಲಿಲ್ಲ ನಮ್ಗೆ. ಅವಾಗ ಅಂದ್ರೆ ಲೇಬರ್ ಎಲ್ಲ ಕಡಿಮೆ ಇತ್ತು, 250 ರೂಪಾಯಿ ಒಂದ್ ಆಳು, 200 ರೂಪಾಯಿ ಇತ್ತು, ಇವಾಗೆಲ್ಲ 400-500 ಕೇಳ್ತಾರೆ. ಆಗವಾಗ ಅಂದ್ರೆ ಬಿಡ್ಸಕ್ ಮಾತ್ರ ತೊಂದ್ರೆ, ಚೆಂಡುವನ್ನ ಲೇಬರ್ ಸಿಗ್ಲಿಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ. ಇಲ್ಲ ಅಂದ್ರೆ ಚೆಂಡು ಬೆಳೆ ಬೆಳೆಯೋದು ಬಾರಿ ಈಜಿ. ಯಾಕೆಂದ್ರೆ ಈ ಸೊಸಿನ ಅವ್ರಿಗೆ ಬೀಜ ಕೊಡ್ತಾರೆ, ಬೀಜ ಉಯ್ಕೊಳ್ಳೋದು ಪಟ ಮಾಡಿ 20-25 ದಿವಸದಲ್ಲಿ ನಾಟಿ ಮಾಡ್ಬಿಡ್ಬೇಕು. ಯಾಕೆಂದ್ರೆ ಬಲ್ಪ್ ಪೈರ್ ಇಟ್ರೆ ಚೆನ್ನಾಗಿ ಬೆಳೆ ಬರಲ್ಲ. 20-25 ದಿವಸದಲ್ಲಿ ನಾವು ಕ್ಲೀನ್ ಆಗಿ ನಾಟಿ ಮಾಡ್ಬಿಟ್ಟು ಅಂದ್ರೆ ಅದು 4 ಅಡಿ ಸಾಲ್ ಮಾಡ್ಬೇಕು ಮಿನಿಮಮ್. 4-5 ಅಡಿಗೆ ಮಾಡಿದ್ರು ಉತ್ತಮ. ಯಾಕೆಂದ್ರೆ ಒಂದೊಂದ್ ಜಾಗದಲ್ಲಿ ಚೆನ್ನಾಗಿ ಬರಲ್ಲ. ನಮ್ ಜಮೀನಲ್ಲಿ ಮಾತ್ರ 4-5 ಅಡಿಗೆ ನಾವು ಸಾಲ್ ಹೊಡೆಯೋದು, ಅದ್ರಲ್ಲಿ ತಿರುಗಾಡಕ್ ಜಾಗ ಇರಲ್ಲ. ಆತರ ಬಂದಿರ್ತದೆ ಗಿಡ, ಒಳಗಡೆ ನುಸಿಯಕ್ಕೂ ಆಗಲ್ಲ, ಆತರ ಬಂದಿತ್ತು ಗಿಡ. ಆಗ ನಮ್ಗೆ ಒಳ್ಳೆ ಇಳುವರಿ ಬಂತು, ಹೈಯೆಸ್ಟ್ ಇಳುವರಿ ಬಂತು ಅನ್ಬಿಟ್ಟು ನಮ್ಗೆ ಪ್ರಶಸ್ತಿನೂ ಕೊಟ್ಟೋದ್ರು ಅವರೇನೆ ಕಂಪ್ನಿ ಕಡೆಯಿಂದ ಬಂದು. ಮತ್ತೆ ಅದನ್ನೇ ಬೆಳಿಬೇಕು ಅಂದ್ರೆ ಲೇಬರ್ ಪ್ರಾಬ್ಲಮ್. ಅದ್ರಲ್ಲಿ ಒಂದ್ ದಿವಸ ಒಂದ್ ಆಳ್ ಬಂದ್ರೆ ಒಂದ್ ಕುಂಟಲ್ ಬಿಡಿಸ್ತಾರೆ, 1.5 ಕ್ವಿಂಟಲ್ ಬಿಡಿಸೋ ಸುಸ್ತು ಆಗಲ್ಲ. ನಾವ್ ಬೆಳಿತಿದ್ದು 10-10 ಕ್ವಿಂಟಲ್, 15 ಕ್ವಿಂಟಲ್ ಒಂದೊಂದ್ಸತಿ ತಗೊಂಡವ್ರೆ 20 ಕ್ವಿಂಟಲ್ ವರೆಗೆ ಬಂದ್ಬಿಡ್ತಿತ್ತು. 2-3 ದಿವಸ ಅವ್ರ ತಗೊಂಡೋಗಕ್ಕೆ ಬರಕ್ ಆಗಲ್ಲ, ತೊಂದ್ರೆ ತುಂಬಾ. ಹಂಗಾಗಿ ಆ ಚೆಂಡುವಿನಲ್ಲಿ ಮತ್ತೆ ಬೆಳೆ ನೆಕ್ಸ್ಟ್ ಬೆಳೆ ಒಂದ್ ಸ್ವಲ್ಪ ಮಂಕಾಯ್ತು ಬೇರೆ ಬೆಳೆ ಮಾಡಿದಾಗ. ಅದಕ್ಕೆ ಚೆಂಡು ಬೆಳೆ ಬೆಳೆದ್ರೆ ಭೂಮಿ ಸ್ವಲ್ಪ ಸಪ್ಪೆ ಬಿದ್ದೋಯ್ತದೆ, ಅದಕ್ಕೋಸ್ಕರ ಡ್ರಾಪ್ ಮಾಡ್ಬಿಟ್ವಿ. ಹೂವೇನ್ ದಿವಸ ಕುಯ್ಬೇಕಾ ಅಥವಾ ದಿವಸ ಬಿಟ್ಟು ದಿವಸ ಕುಯ್ಯೋದು? ಇಲ್ಲ ಸರ್, ಅದು ಅಳ್ಳುತ್ತದೆ, ಅದು ಬಣ್ಣಕ್ ಹೋಗೋದ್ರಿಂದ ಮಾರ್ಕೆಟ್ ಏನ್ ಕೊಡಂಗಿಲ್ಲ ಇದನ್ನ. ಅದು ಬಣ್ಣಕ್ ಹೋಗೋದ್ರಿಂದ ಅದು ಇವತ್ತು ಕೂದ್ರೆ ಇನ್ನ 8 ದಿವಸಕ್ಕೆ ಮತ್ತೆ ಬರುತ್ತೆ. 8 ದಿವಸಕ್ಕೆ ಒಂದ್ ಕುಯ್ಲು, 8 ದಿವಸಕ್ಕೆ 6 ಕುಯ್ಲಿಂದ 7 ಕುಯ್ಲು ಬರುತ್ತೆ. ಸ್ಟಾರ್ಟಿಂಗ್ ಇಂದ ಅಷ್ಟೇ ಬರೋದು, ಅದ್ರ ಮೇಲೆ ಬರಲ್ಲ. 7 ಕುಯ್ಲು ಬಂದ್ರೆ ಹೈಯೆಸ್ಟ್ ಬೆಳೆ ಅಂತ. ಫಸ್ಟ್ನೇ ಕುಯ್ಲು ಕಮ್ಮಿ ಬರುತ್ತೆ, ಫಸ್ಟ್ನೇ ಕುಯ್ಲು 1 ಟನ್ ಬಂದ್ರೆ 2ನೇ ಕುಯ್ಲಿಗೆ 8 ಟನ್ 2.5 ಟನ್ ಗಂಟಲು ಬಂದ್ಬಿಡ್ತದೆ. 3ನೇ ಕುಯ್ಲಿಗೂ ಬರ್ತದೆ, 4ಕ್ವಿಲ್ಗೂ ಬರ್ತದೆ, 5ನೇ ಕುಯ್ಲಿಗೆಲ್ಲ ಕಮ್ಮಿಯಾಗಿ ಮುಗಿತಾ ಬರ್ತದೆ. ಏನು ಬೇಸಾಯ ಕ್ರಮಗಳು ಅನುಸರಿಸಬೇಕಾದ್ರಲ್ಲಿ ಸರ್? ಅದರಲ್ಲಿ ಜಿಂಕ್ ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೇದು. ಈಗ ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರ ಮಾಡ್ತೀರ, ಅದ್ರ ಜೊತೆಗೆ ಜಿಂಕ್. ಈಗ ನಾವು ರೇಷ್ಮೆ ಕಡ್ಡಿಗೆ ನಾವೊಂದ್ 3 ಕೆಜಿ ಜಿಂಕ್ ತಂದು ಹಾಕ್ಬಿಟ್ರೆ ಒಳ್ಳೆ ಇಳುವರಿ ಬರ್ತದೆ. ಈಗ ಟೊಮೆಟೋಗಾದ್ರೂ ಅಷ್ಟೇ, ಈಗ ಬದ್ನೆ ಹಾಕಿದೀನಿ ಒಂದು, ಆ ಬದ್ನೆಗೆ ಇಟ್ಕೊಂಡು ನಾನು ಜಿಂಕ್ ನ ಕ್ಯಾನ್ ಅಲ್ಲಿ ಕಲಸ್ಕೊಂಡು ಕ್ಯಾನ್ ಅಲ್ಲಿ ಬಿಟ್ಕೊಂಡು ಹೋಗ್ಬೋದು. ಕಲಕ್ ಬಿಟ್ಬಿಟ್ರೆ ಅದ ಸಮಾನತ್ವಾಗಿ ಬಿಟ್ಕೊಂಡು ಹೋಗ್ಬೋದು ಒಂದ್ ಲೆವೆಲ್ ಆಗಿ. ಆ ಜಿಂಕ್ ಬಳಸ್ತೀವಿ ಈಗ ಮನೆ ಗೊಬ್ಬರ ಜೊತೆಗೆ ಅದನ್ನು ಬಳಸ್ತೀವಿ. ಈಗ ಜಿಂಕ್ ಬಳಸಿದ್ರೆ ಉತ್ತಮ, ಉತ್ತಮ ಎಲ್ಲಾ ಬೆಳೆಗೂ ಉತ್ತಮ ಆಗುತ್ತೆ. ಎಲ್ಲಾ ಬೆಳೆಗೂ ಜಿಂಕ್ ಉಪಯೋಗಿಸ್ರೆ ಒಳ್ಳೇದು ಸರ್, ಚೆನ್ನಾಗಿದೆ ಗೊಬ್ಬರ. ಕಾಸ್ಟ್ಲಿ ಅಂತಿಲ್ಲ. ಈಗ ಒಂದ್ DAP ತತ್ತಿನಂದ್ರೆ 1.5 ವರ್ಷ ಆಯ್ತದೆ, ಒಂದ್ ಮೊಟ್ಟೆ 1.5 ವರ್ಷ 1,600 ರೂಪಾಯಿ ಇದೆ. ಈಗ ಜಿಂಕ್ 2 ಕೆಜಿ ಅಷ್ಟು ಕೆಲಸ ಮಾಡುತ್ತೆ. ನೀವು ಚೆಂಡುಗೆ ಹೆಂಗ್ ಕೊಡ್ತಾ ಇದ್ರಿ ಜಿಂಕ್ ಸರ್? ಚೆಂಡುಗೆ ಅಂದ್ರೆ ನಾವೇನ್ ಮಾಡಿವಿ, ಮೊದ್ಲೆಲ್ಲವ ಕೈನಲ್ಲಿ ಕಲಸ್ಕೊಂಡು ಬಿಟ್ಕೊಂಡು ಹೋಗೋದು ಗುಣಗುಣಿಗೆ, ಡ್ರಮ್ ಅಲ್ಲಿ 200 ಲೀಟರ್ ಕರಗಿಸ್ಬಿಟ್ಟು ಜಗ್ಗಲ್ ಬಿಟ್ಕೊಂಡು ಹೋಗ್ತಿದ್ವಿ. ಈ ಟೊಮೆಟೋನ ಮಲ್ಚಿಂಗ್ ಪದ್ಧತಿಯಲ್ಲಿ ಮಾಡಿದೆ ಅಂತ ಹೇಳಿದ್ರಿ, ಹೇಗೆ ಮಾಡಿದ್ರಿ, ಏನೇನು ಅನುಕೂಲ ಆಯ್ತು ಅದರಿಂದ ಸರ್? ಮಲ್ಚಿಂಗ್ ಮಾಡುವಾಗ ಅಂದ್ರೆ ಫಸ್ಟ್ ಅದೇ ವರ್ಷ ಗೋಡು ಮಣ್ಣು ಒಡ್ಸಿದ್ವಿ, ಆ ಕಡೆ ಈ ಕಡೆಯಿಂದ ನೇಗ್ಲು ಬಿಟ್ಕೊಂಡು ಗುದ್ಲಿನಲ್ಲಿ ಹಾರಾಕಿ ಆಮೇಲೆ ಟಾರ್ಪಲ್ ತಂದ್ವಿ ಪ್ಯಾಸ್ಲಿಕ್ ಹೋಗಿ, ಅದನ್ನ ಮಧ್ಯ ಮಧ್ಯ ಓಸ್ ಮಾಡಿ ಟೊಮೆಟೊ ನೆಟ್ವಿ, ಪೈಪ್ ಹನಿ ನೀರಾವರಿ ಮಾಡಿದ್ವಿ ಡ್ರಿಪ್ ಮಾಡಿ ಒಳಗಡೆನೆ. ಹಂಗ್ ಮಾಡಿದ್ರಿಂದ ಏನಪ್ಪ ನಮ್ಗೆ ಉಪಯೋಗ ಆಯ್ತು ಅಂದ್ರೆ ಹಳ ಬರಕ್ ಅವಕಾಶ ಆಗ್ಲಿಲ್ಲ, ಒಂದು ಬರೋದಿಲ್ಲ ಹಳ ಬರಕ್ಲ. ಪ್ಯಾಸ್ಲಿಕ್ ಹಾಸಿರ್ತೀವಿ ಮಧ್ಯದಲ್ಲಿ ತಿರುಗಾಡ್ತಾ ಒಂದಿಷ್ಟಾರ ಮಾತ್ರ ಉಳಿದಿರ್ತದೆ ಅಷ್ಟೇ, ಅದನ್ನ ಕೈಯಲ್ಲಿ ಕಿತ್ಕೊಂಡ್ರೆ ಆಯ್ತು, ಅಷ್ಟೇ ತೊಂದರೆ ಇಲ್ಲ. ಈಗ ಟೊಮೆಟೋಗೆ ಕಡ್ಡಿ ಹಾಕ್ಬಿಟ್ಟು ದಾರ ಹಾಕ್ಬಿಟ್ರೆ 1 ವರ್ಷ ಬೇಕಾದ್ರೆ ಇಟ್ಕೋಬಹುದು ಅಂತ, ಹಳನೇ ಬರಲ್ಲ. ನಮ್ದು 2 ವರ್ಷ ಫಸಲು ಬಂತಲ್ಲ, ಮೊದಲನೇ ಕುಯ್ಲು ಹೋಗಿ 2ನೇ ಕುಯ್ಲು ಬಂದ್ರು ಗಿಡ ಒಣಗೋಗ್ಲಿಲ್ಲ. ಅಂದ್ರೆ ಅಷ್ಟು ಫಲವತ್ತವಾಗಿ ನಾವು ಸಾವಯವ ಗೊಬ್ಬರ ಮಿಕ್ಸ್ ಮಾಡಿದ್ರಿಂದ ಆತರ 2 ಬೆಳೆ ಬಂತು. ಫಸ್ಟ್ನೇ ಬೆಳೆ ಲಾಸ್ ಆಯ್ತು 70-80 ರೂಪಾಯಿ, 100 ರೂಪಾಯಿ ರೈಟ್ ಅಷ್ಟೇ. 2ನೇ ಬೆಳೆ 250-280 ರೂಪಾಯಿ ರೈಟು 2ನೇ ಕುಯ್ಲಲ್ಲಿ. 2ನೇ ಕುಯ್ಲು ಸೈಜ್ ಚೆನ್ನಾಗೇ ಬಂತು, ಅಂದ್ರೆ ಫಸ್ಟ್ನೇ ಕುಯ್ಲಲ್ಲಿ ಬಂದಿತ್ತಲ್ಲ ಅದ್ರಲ್ಲಿ ಅರ್ಧ ಕಮ್ಮಿ ಆಯ್ತು ಅಷ್ಟೇ ಫಸ್ಲು. 2ನೇ ಕುಯ್ಲು ಅದಕ್ಕೆ ಕಂಟಿನ್ಯೂ ಆಗಿ ಅದು ರೆಕ್ಕೆಗಳೆಲ್ಲ ಒಣಗೋದಂಗಾಗಿ ಮತ್ತೆ ಚಿಗುರು ಹೊಡೆದು ಅದೇ ಯಥಾಸ್ಥಿತಿ ಬಂತು. ಅದಕ್ಕೆ ಮಾತ್ರ ನಾವು ಔಷಧಿ ಮಾತ್ರ ಕೊರಜನ್ ತಂದು ಸಿಂಪಡಣೆ ಮಾಡಿದಾಗ ಊಜೆ ಕಮ್ಮಿ ಆಗಿ ಚೆನ್ನಾಗಿ ಬಂತು. ಏನು ರೋಗ ಕೀಟ ಆ ತರದ ಯಾವ್ದು ಬರ್ಲಿಲ್ವಾ? ಕೀಟ ಸರ್ ಅದೇನು ಕಡಿಮೆ ಸರ್, ಬರ್ಲಿಲ್ಲ. ಆಗ ರೋಗನೂ ಬರ್ಲಿಲ್ಲ. ಆ ಟೈಮಲ್ಲಿ ನಮ್ದು ಕಲ್ಭೂಮಿ ಇರೋದ್ರಿಂದ ಮಳೆನೂ ಕಮ್ಮಿ ಇತ್ತು, ಹಂಗಾಗಿ ರೋಗನೇನು ಬರ್ಲಿಲ್ಲ. ಈಗ ಮಲ್ಚಿಂಗ್ ಮಾಡಿದ್ದೆ ಅಂತ ಹೇಳಿದ್ರಲ್ಲ, ಖರ್ಚು ಜಾಸ್ತಿ ಆಯ್ತಾ ಹೆಂಗೆ? ಮಲ್ಚಿಂಗ್ ಅಲ್ಲಿ ಸರ್ ಅದೇ ಟಾರ್ಪಲ್ ಒಂದು ತಗೊಂಡ್ ಬಂದಿದ್ವಿ. ಆಮೇಲೆ ಅದಕ್ಕೆ ಲಾಭದಾಯಕವಾಗಿ ಏನಪ್ಪಾ ಅಂದ್ರೆ ನಮ್ಗೆ ಕೃಷಿ ಇಲಾಖೆಯಿಂದ ಅದಕ್ಕೆ ಸಬ್ಸಿಡಿನೂ ಕೊಟ್ರು ಸರ್. ಅದಕ್ಕೆ ಸಬ್ಸಿಡಿ ತಗೊಂಡ್ವಿ. ನಮ್ಮ ಸಾಹೇಬ್ರು ಇರೋದ್ರಿಂದ ಅವರೇ ಮಾಡಿ ಮಾಡಿ ನೀವು ಪಪ್ಪೆ ಕೊಟ್ರೆ ಮಾಡ್ತೀರಾ ಅಂತ ಹೇಳಿ ಅವರೇ ಸಬ್ಸಿಡಿನ ಕೊಡಿಸಿ ಮಾಡಿಕೊಟ್ರು. ನಮ್ಗೆ ಅದರಿಂದನೇ ನಮ್ಗೆ ಜಾಸ್ತಿ ಲಾಭ ಬಂತು. ಮಲ್ಚಿಂಗ್ ಮಾಡಿದ್ದಕ್ಕೆ ಪ್ಲಾಸ್ಟಿಕ್ ದುಡ್ಡು ಬಂತು, ಖರ್ಚು ಮಾಡಿದ ದುಡ್ಡು ಕೊಟ್ರು. ಹಂಗಾಗಿ ನಮ್ಗೆ ಅದ್ರಲ್ಲಿ ಏನ್ ಬಂದಿತ್ತು ದುಡ್ಡು ಅದೆಲ್ಲ ಪೂರ್ತಿ ನಮ್ಗೆ ಆದಾಯ ಇದ್ದು ಆದಾಯನೇ ಉಳ್ಕೊತ್ತು. ಖರ್ಚೇ ನಾವು ಮಾಡ್ಲಿಲ್ಲ ಜಾಸ್ತಿ. ಈಗ ಪ್ಲಾಸ್ಟಿಕ್ ಎಷ್ಟು ಬೆಳೆಗೆ ಬಳಸಬಹುದು ಸರ್? ಅದನ್ನ ಸುತ್ತಿಟ್ಕೊಂಡು ಮತ್ತೆ ಅದನ್ನ ತೆಗೆದ್ಬಿಟ್ಟು ಇಟ್ಕೊಂಡ್ರೆ ಇನ್ನೊಂದ್ ಬೆಳೆ ಮಾಡ್ಕೋಬಹುದು. ಮಾಡಿದ್ರ ನೀವು? ನಾವು ಅದನ್ನ ತೆಗೆದ್ಬಿಟ್ಟು ಇಲ್ಲಿ ನಮ್ದು ರೇಷ್ಮೆ ಕಡ್ಡಿಗೆ ಬ್ಯಾಸ್ಕೆನಲ್ಲಿ ಆಗ ನೀರ್ ಇರಲಿಲ್ಲ, ತುಂಬಾ ಕಡಿಮೆ. ನಮ್ದು ಒಂದು ಕಾಲಿನ ನೀರು ಇತ್ತಲ್ಲ, ಆ ನೀರ್ಗೆ ಡ್ರಿಪ್ ಮಾಡಿದ್ವಿ ಹನಿ ನೀರಾವರಿಯ. ಅದ ಸುತ್ತ ಏನ್ ಮಾಡಿದ್ವಿ, ಆ ಪ್ಲಾಸ್ಟಿಕ್ ನೇ ಆಸಿದ್ವಿ, ಕಟ್ ಮಾಡಿ ರೇಷ್ಮೆ ಗೆಡ್ಡೆ ಸುತ್ತವ ನೀರ್ ಬೀಳೋ ಜಾಗಕ್ಕೆ ಆಸ್ಬಿಟ್ಟಿದ್ವಿ. ಅದು ತೇವಾಂಶ ಬ್ಯಾಸ್ಕೆಲ್ಲ ಹಂಗೇನೇ ಇತ್ತು. ಆಮೇಲೆ ಒಂದ್ ವರ್ಷ ಕಳೆದ್ಮೇಲೆ ತೆಗದ್ವಿ. ಸತ್ಯನು ಬರ್ಲಿಲ್ಲ ಗುಣಿ ಸುತ್ತ, ಪ್ಲಾಸ್ಟಿಕ್ ಹಂಗೆ ಇತ್ತು, ತೇವಾಂಶ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅದ್ರ ಮೇಲೆ ಸುತ್ತ ಸ್ವಲ್ಪ ಮಣ್ಣ ಕೊಟ್ಬಿಟ್ಟಿದ್ವಿ. ಆಮೇಲೆ ಒಂದ್ ವರ್ಷ ಕಳೆದ್ಮೇಲೆ ತೆಗದ್ಬಿಟ್ವಿ ಅದನ್ನ. ಎಷ್ಟು ಖರ್ಚು ಮಾಡಿದ್ರಿ ಟೊಮೆಟೊ ಬೆಳೆಗೆ, ಎಷ್ಟು ಆದಾಯ ಬಂತು ಸರ್? ಟೊಮೆಟೊ ಬೆಳೆಗೆ ಅದೇ ನಾವು ಮಾಲೆ ಮನೆಯವರೇ ಮಾಡ್ಕೊಂಡಿದ್ದು, ಆದ್ರೆ ಸರ್ಕಾರದಿಂದ ದುಡ್ಡು ಕೊಟ್ರು. 180,000 ರೂಪಾಯಿ ಆದಾಯ ಬಂತು ಎರಡ್ ಬೆಳೆಯಿಂದ ಒಂದೇ ಸತಿ, ಅಂದ್ರೆ ಫಸ್ಟ್ನೇ ಕುಯಿಲು ಸೆಕೆಂಡ್ನೇ ಕುಯಿಲು 180,000 ಬಂತು. ಒಳ್ಳೆ ಆದಾಯ ಆಯ್ತಲ್ವಾ? ಆದಾಯ ಬಂತು. ಅದೆಲ್ಲ ಬರೋದಕ್ಕೆ ಜಮೀನ್ ತಗೊಂಡಿತ್ತು, ಇಲ್ಲಾಂದ್ರೆ ಎಲ್ಲಿ ತಗೊಳಕಾಯ್ತಿತ್ತು. ಈಗ ಚಿಯಾ ಬೆಳೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ತರದ ಒಂದ್ ಬೆಳೆ ಇದೆ, ಇದನ್ನ ಬೆಳಿಬಹುದು ಅಂತ ಹೇಳಿ? ಸರ್, ನಮ್ಗೆ ಎಚ್ಡಿ ಕೋಟೆ ಕಡೆಯವರು ಒಬ್ರು ರಿಲೇಶನ್ ಅವ್ರೆ ಅಲ್ಲೆಲ್ಲ ಬೆಳೀತಾ ಇದಾರೆ, 40,000-50,000 ಕ್ವಿಂಟಲ್ ಅಂತ ಹೇಳಿದ್ರು. ಆಗ ನಾವೇನ್ ಮಾಡಿದ್ವಿ, ಅಲ್ಲಿ ಜಮೀನ್ಗೆ 1.5 ಎಕರೆಗೆ ಹಾಕಿದ್ವಿ. ಅದಕ್ಕೆ 1 ಎಕರೆಗೆ ಬರೋದು 4 ಕ್ವಿಂಟಲ್ ಬರುತ್ತೆ. ನನ್ಗ ಅನುಭವದಲ್ಲಿ ನಾವ್ 1.5 ಎಕರೆಗೆ ಹಾಕಿದ್ದೆ, 7 ಕ್ವಿಂಟಲ್ ಬಂದಿತ್ತು. ನಮ್ ತಂದೆಯವ್ರ ಒಳಗಡೆ ಹೋರ ಕಾಣ್ತಿರ್ಲಿಲ್ಲ, ಅಷ್ಟು ಹೈಟ್ ಬೆಳೆದಿತ್ತು, ಹೈಯೆಸ್ಟ್ ಬೆಳೆ ಬಂದಿತ್ತು. ಅದಕ್ಕೆ ನಾವು ಆ ಜಮೀನ್ಗೆ ಕೋಳಿ ಗೊಬ್ಬರ ಹೊಡಿಸಿದ್ದೆ. ಅಂದ್ರೆ ಕೋಳಿ ಗೊಬ್ಬರನ ಇಲ್ಲಿ ಗುಂಜಾ ಹತ್ರ ಸಿಗ್ತದೆ, ಫಾರಂ ಅಲ್ಲಿ ಹೋಗಿ ನಾವೇ ತುಂಬ್ಕೊಂಡ್ ಬರ್ಬೇಕು ಫ್ರೆಂಡ್ ಹತ್ರ, ಅವ್ರಿಗೆ ಉಯಿಗೆ ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಂದ್ರೆ ಆ ಗೊಬ್ಬರದಿಂದ ನಮ್ಗೆ ಒಳ್ಳೆ ಲಾಭ ಇದೆ ಸರ್. ಕೋಳಿ ಗೊಬ್ಬರದಲ್ಲಿ ಯಾವ್ದೇ ಜಮೀನ್ಗೆ ಹಾಕ್ಲಿ, ರೇಷ್ಮೆಗೆ ಹಾಕಿದ್ರೆ ಒಂದ್ ಸ್ವಲ್ಪ ಆಗಲ್ಲ, ಬೇರೆ ಬೆಳೆಗೆ ಯಾವ್ದೇ ಬೆಳೆ ಮಾಡಿ ತರಕಾರಿ ಬೆಳೆಯವ್ರಿಗೆ ಕೋಳಿ ಗೊಬ್ಬರ ತುಂಬಾ ಸೂಕ್ತ, ಒಳ್ಳೆ ಇಳುವರಿ ಬರುತ್ತೆ. ಈಗ ಚಿಯಾ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಹೆಂಗ್ ಬಳಕೆ ಮಾಡಿದ್ರೆ ಆ ಕೋಳಿ ಗೊಬ್ಬರನ ಸರ್? ನಾವು ಫಸ್ಟ್ ಒಂದಕ್ಕೆ ಉಳಿಸಿದ್ವಿ, ಆಮೇಲೆ ಗೊಬ್ಬರನ 5 ನೇಗ್ಲ ಉಳಿಸ್ಬಿಟ್ಟು ಗೊಬ್ಬರ ಎರಚ್ಕೊಂಡು ಮತ್ತೆ ಉತ್ಬಿಟ್ವಿ. ಆಮೇಲೆ ಅದ್ ಮಟ್ಟ ಆಯ್ತು, ಭೂಮಿ ಒಳಗೆ ಸೇರ್ಕೋತು, ಮಣ್ಣೊಳಗಡೆ ಮಿಕ್ಸ್ ಆಯ್ತು, ತೆಳುವಾಗಿ ಎಸ್ಕೊಂಡು ಹಾಕಿದ್ವಿ. ಆಮೇಲೆ ಬೀಜನ ಬಿಟ್ವಿ, ಬೀಜ ಬಿಟ್ಟಮೇಲೆ ಒಳ್ಳೆ ಇಳುವರಿ ಬಂತು ಚೆನ್ನಾಗಿ. ಹೇಗೆ ಅದ್ರ ಬೆಳೆ ಮಾಡೋದು ಒಂಚೂರು ವಿವರವಾಗಿ ಹೇಳಿ. ಚಿಯಾ ಬೆಳೆನ ಮಿನಿಮಮ್ 4.5 ಅಡಿಗೆ ಇರಬೇಕು ಸರ್ ಸಾಲು. ಅಂದ್ರೆ ನಾಲ್ಕು ತರ ಕೋಳಿ ಗೊಬ್ಬರ ಎಲ್ಲ ಹಾಕಿ ಒಳ್ಳೆ ವ್ಯವಸಾಯ ಭೂಮಿ ಆದ್ರೆ, ಇಲ್ಲ ಅಂದ್ರೆ 3 ಅಡಿಗೆ ಒಂದ್ ಸಾಲು ಬೇಕು. ಮನೆ ಗೊಬ್ಬರ ಎಲ್ಲ ಹಾಕಿ ಕ್ಲೀನ್ ಆಗಿ ಮಾಡ್ತೀನಿ ಅಂದ್ರೆ 5 ಅಡಿಗೆ ಒಂದ್ ಸಾಲು ಇದ್ರು ಕೂಡಿ ಹೋಗುತ್ತೆ. ಏಣ್ಗೆ ಒಂದೇ ಒಂದ್ ಗಿಡ ಇರಬೇಕು, ಅಂದ್ರೆ 5-6 ಇಂಚ್ಗೆ ಒಂದೊಂದ್ ಗಿಡ ಇದ್ರೆ ಸಾಕು, ಒಂದೊಂದೇ ಸಸಿ. ಅದು ಒಂದ್ ಸಸಿಲಿ ಹೋಗಿ ಒಂದ್ ಕೊಂಬೆನಲ್ಲಿ 40-50 ಕೌಟ್ಲು ಹೊಡಿತದೆ, ಒಂದೇ ಕಡ್ಡಿನಲ್ಲಿ ಹೊಡಿತಾ ಹೊಡ್ಕೊಂಡ್ ಹಿಂಗ್ ಹೋಗುತ್ತೆ ರೊಂಬೆ ತರ. ಈಗ ಚೆಂಡು ಗಿಡ ಹೆಂಗೆ ಬೆಳ್ದಂಗೆ ಹೋಯ್ತದೆ, ತೊಗರಿ ಗಿಡ ಹೆಂಗ್ ಬೆಳ್ಕೋತ ದೊಡ್ಡದಾಗಿ, ಆ ತರ ಬೆಳ್ಕೊಂಡ್ ಬಂದ್ಬಿಡ್ತದೆ. ಅದ ಐಎಷ್ಟು ನಮ್ಮ ಒಂದು 6 ಅಡಿ 8 ಬತ್ತು ಅಂದ್ರೆ ಒಳ್ಳೆ ಇಳುವರಿ ಅಂತ. 6 ಅಡಿ ಬರ್ಬೇಕು, ಗೊನೆ ಬಂದು ಒಂದು 1.5-3/4 ಅಡಿ ಬರುತ್ತೆ ಒಂದೊಂದ್ ಗೊನೆ, ಒಂದೊಂದ್ ಗೊಂಚು. 1 ಎಕರೆಗೆ 4 ಕ್ವಿಂಟಲ್ 4.5 ಕ್ವಿಂಟಲ್ ಗಂಟ್ಲು ಇಳುವರಿ ತೆಗಿಬಹುದು. ಆ ಟೈಮಲ್ಲಿ ಮಳೆ ಕಮ್ಮಿ ಬೀಳ್ಬೇಕು, ಇದಕ್ಕೆ ತುಂಬಾ ಮಳೆ ಕಡಿಮೆ, ನೀರಾವರಿ ಇಲ್ಲ ಅಂದ್ರೂ ನಡೀತದೆ, ಕಟಾವ್ ಬರುತ್ತಲ್ಲ ಆ ಟೈಮಲ್ಲಿ ಮಳೆ ಬೀಳಬಾರ್ದು. ಹೂವಾಗ ಟೈಮಲ್ಲೂ ಜಾಸ್ತಿ ಮಳೆನೂ ಬೀಳಬಾರ್ದು. ಹೂವಾಗ ಟೈಮಲ್ಲಿ ಮಳೆ ಬಿದ್ರೆ ಏನಾಯ್ತದೆ ಅಂದ್ರೆ ಆ ಸಣ್ಣ ಹೂವು ಇರೋದ್ರಿಂದ ಅದಕ್ಕೆ ಜೇನುಳ ಜಾಸ್ತಿ ಮುತ್ತುತ್ತೆ ಬಂದು ಆಗೆಲ್ಲ ಉದುರುಬಿಡ್ತದೆ ಮಳೆ ಆದ್ರೆ. ಮಳೆ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಇಳುವರಿ ಆಯ್ತದೆ, ತೊಂದರೆ ಇಲ್ಲ. ಈಗ ಅಲ್ಲಿ ಬದನೆ ಹಾಕಿದೀವಿ ಅಂತ ಹೇಳಿದ್ವಲ್ಲ, ಅದ್ರ ಪಕ್ಕದಲ್ಲಿ ಈ ಜಮೀನ್ ಐತೆ. ಈಗ ಮತ್ತೆ ಈ ವರ್ಷ ಹಾಕ್ತಿವಿ, ಡಿಸೆಂಬರ್ ಜನವರಿ ಫೆಬ್ರವರಿಲಿ ಮಳೆ ಬರಲ್ಲ, ಆ ಟೈಮ್ ಕಟಾವ್ಗೆ ಕರೆಕ್ಟ್ ಆಗಿ ಬರುತ್ತೆ. ಏನ್ ಬೇಸಾಯ ಕ್ರಮಗಳು ಅನುಸರಿಸಬೇಕು ಅದಕ್ಕೆ ಸರ್? ಬಾರಿ ಈಸಿ, ಅದಕ್ಕೆ ನಾವು ಸಾವಯವ ಗೊಬ್ಬರದ ಇದ್ರಿಂದ ಅದೇನ್ ಜಾಸ್ತಿ ಗೊಬ್ಬರ ಏನ್ ಕೇಳಲ್ಲ. ಇಲ್ಲ 20-20 ಇಲ್ಲ ಡಿ ಎ ಪಿ ಸ್ವಲ್ಪ ಸಿಂಪಲ್ ಆಗಿ ಕೊಟ್ಕೊಂಡ್ರೆ ಸಾಕು. ಅದು ಒಂದ್ ಮೈ ಒಂದೇ ಒಂದ್ ಸಲ ಬಿತ್ತನೆ ಮಾಡುವಾಗ ಒಂದ್ ಸ್ವಲ್ಪ ಕೊಡ್ಬೇಕು. ಅದಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ಹೂವು ಗೊಂಡೆ ಹುಳ ಒಂದು ಶುರು ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಡಿಯೋಕೆ, ಆಗ ಊಟ ಕಡಿಯೋ ಟೈಮ್ ಒಂದ್ಸಲ ಕೊಟ್ರೆ ಸಾಕು. ಈಗ ನಿಮ್ಗೆ ಅದೇನೋ ಗೊತ್ತೇ ಇರಲಿಲ್ಲ ಅಲ್ವಾ, ಚಿಯಾ ಬೆಳೆ ಅಂತ ಹೇಳಿ ಒಂದಿದೆ ಅಂತ ಗೊತ್ತಿರಲಿಲ್ಲ, ಹೆಂಗ್ ಬೆಳಿಬೇಕು ಅಂತ ಗೊತ್ತಿರಲಿಲ್ಲ, ಹೆಂಗ್ ತಿಳ್ಕೊಂಡ್ರಿ ಅದೆಲ್ಲ? ಅದನ್ನ ನಮ್ ತಂದೆಯವರು ಟಿವಿ ನಲ್ಲಿ ನೋಡ್ತಾ ಇರ್ತಾರೆ, ಆಮೇಲೆ ಮೊಬೈಲ್ ನಲ್ಲಿ ಆಪ್ ಅಲ್ಲಿ ಬತ್ತಾಯ್ತು, ಈ ತರ ಮಾಡಿದ್ರೆ ಈ ತರ ಇದೆ, ಈ ತರ ಮಾರ್ಕೆಟ್ ಈ ತರ ಇದೆ ಅಂತ. ನಾಗ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದ್ ನೋಡಿ, ಆಗ ಎಚ್ ಡಿ ಕೋಟೆಯಿಂದ ಬೀಜ ತರಿಸಿದ್ದು, ನಮ್ ರಿಲೇಷನ್ ಅವರು ಹೇಳಿದ್ರು ಮಾಡಬಹುದು ಮಾಡಿ ಅಂತ. ಆಗ ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಈಗ್ಲೂ ಬರುತ್ತೆ ಗೇಲ್ ಅಂತ, ನಮ್ ಕಡೆ ಎಲ್ಲ ಗೇಲ್ ಅಂದ್ರೆ ಬರಲ್ಲ, ಚಿಯಾ ಬೆಳೆ ಅಂತ ಅಂದ್ರೆ ಬರುತ್ತೆ. ಅದನ್ನ ನೋಡ್ಕೊಂಡು ನಮ್ಗೆ ಅನುಭವ ತಗೊಂಡ್ವಿ ನಾವು. ಹೆಂಗೆ ಮಾರಾಟ ಮಾಡೋದು ಅದನ್ನ? ಮೊದ್ಲೆಲ್ಲ ಎಚ್ ಡಿ ಕೋಟೆಗೆ ಹೋಗ್ಬೇಕಿತ್ತು, ಈಗ ಎಚ್ ಡಿ ಕೋಟೆಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೈಸೂರಲ್ಲಿ ಒಬ್ರು ಸೇಟುಗಳು ತಗೋತಾ ಇದಾರೆ, ಅದನ್ನ ನಮ್ಮ ಹತ್ರ ಅವ್ರು ತಗೊಂಡು ಅವ್ರು ಪ್ಯಾಕ್ ಮಾಡಿ ಎಲ್ಲ ಎಕ್ಸ್ಪೋರ್ಟ್ ಕಳಿಸ್ತಾರಂತೆ ಅವ್ರು, ಐದೈದು ಕೆಜಿ ಹತ್ತು ಕೆಜಿ ಮಾಡಿ. ನಾನು ಹೋಗಿ ನೋಡ್ಕೊಂಡ್ ಬಂದೆ, ನಾವು ಇಲ್ಲಿ ತಗೊಂಡು ಹೋಗಿದ್ ಬೀಜನ ಅವರು, ನಾವು ರಾಗಿ ಹೆಂಗೆ ಕ್ಲೀನ್ ಮಾಡ್ತೀವಿ ಮಿಷಿನ್ ಅಲ್ಲಿ ಆ ತರ ಕ್ಲೀನ್ ಮಾಡ್ತಾರೆ, ಜಳ್ಳಿರೋದು ಮತ್ತೇನಾದ್ರು ಸ್ವಲ್ಪ ಸೆತ್ತಗಿತ್ತೆ ಇದ್ರೆ ನಾವು ರಾಗಿ ತರ ಕ್ಲೀನ್ ಮಾಡಿ ನಾವು ಮಿಲ್ ಕೊಡ್ತೀವೋ ಅದೇ ತರ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಡಬಲ್ ಕೋಟ್ ಪ್ಯಾಸ್ಟಿಕ್ ಹಾಕಿ ಪ್ಯಾಕ್ ಮಾಡಿ ಕಳ್ಸೋದು ನಾನು ಕಣ್ಣಾರ ನೋಡಿದೀನಿ. ಹೋಗಿ ನಮ್ ಇಂಡಿಯಾದಲ್ಲಿ ತಿನ್ನೋರು ಕಮ್ಮಿ ಅನ್ಕೋತೀನಿ, ಎಲ್ಲ ಹೊರದೇಶಕ್ಕೆ ಜಾಸ್ತಿ ಹೋಯ್ತದೆ ಅನ್ಸುತ್ತೆ ಸರ್. ಅದು ನೀವೇನು ಬಳಕೆ ಮಾಡ್ಲಿಲ್ವ? ನಾವೇ ಮಾಡ್ಲಿಲ್ಲ. ಏನ್ ಬಳಕೆ ಮಾಡಬಹುದು, ಹೇಗ್ ಮಾಡೋದು ಅದನ್ನ? ಸರ್ ನಾವು ತಿನ್ಬಹುದು, ನಾವು ಎಳ್ತರನೇ ಇರುತ್ತೆ, ತಿಂದಿದೀವಿ ನಾವು ಸ್ವಲ್ಪ ಹಂಗೇನೆ. ಅಂದ್ರೆ ನಾವು ಮುದ್ದೆಗೆಲ್ಲ ಹಾಕ್ಬೋದು ಅಂತಾರೆ, ಆದ್ರೆ ನಾವ್ ಯಾವಾಗ್ಲೂ ಹಾಕ್ಲಿಲ್ಲ. ಎಷ್ಟು ಆಯ್ತು ಮತ್ತೆ ಹೆಂಗೆ ಮಾರಾಟ ಮಾಡಿದ್ರಿ ಸರ್? ಅವಾಗ ರೈಟ್ ಕಡಿಮೆ ಇತ್ತು, ಅವಾಗ ಬಂದು ಒಂದ್ 22,000 ರೂಪಾಯಿನ ಕೊಟ್ಟು ಬಂದ್ವಿ ಕ್ವಿಂಟಲ್. ಹಂಗಾಗಿ ನಮ್ಗೆ ಅದ್ರಲ್ಲಿ ಖರ್ಚೇನ್ ಜಾಸ್ತಿ ಬಂದಿರ್ಲಿಲ್ಲ. ಒಂದ್ ಎಕರೆಗೆ 1.25 kg ಬೀಜ ಆದ್ರೆ ಹೆಚ್ಚು, 3.25 kg ಸಾಕು ಅಂದ್ರೆ ಕೆಲವ್ರಿಗೆ ಹಾಕಕ್ ಬರಲ್ಲ, ಮರಳು ಒಂದ್ಸತಿ ಜಾಸ್ತಿ ಬಿದ್ದ್ಬಿಡ್ತದೆ, ಒಂದ್ ಕಮ್ಮಿ ಇರ್ತದೆ. ಕರೆಕ್ಟ್ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಒಂದ್ ಎಕರೆಗೆ ಒಂದೇ 1 kg ಅದ ಬೀಜ. ಆಗ ನಮ್ಗೆ ಬರೀ 250 rupees ಕೊಟ್ಟಿದ್ರು ಆವಾಗ ಬೀಜನ, ಇವಾಗ 500 rupees ಇದೆ. ಇವತ್ತಿನ ರೈಟು 50,000 ಇದೆ ಕ್ವಿಂಟಲ್. ಕೊಯ್ಲು ಕಟಾವು ಎಲ್ಲ ಹೆಂಗೆ? ಅದ್ರದ್ದು ಮುಂಜಾನೆ ಕಟಾವು ಮಾಡ್ಬೇಕು, ಬೆಳಿಗ್ಗೆ 6 AM ಬಿಸಿಲು ಬರೋವರೆಗೆ 11 AM ಒಳಗಡೆ ಕಟಾವು ಮಾಡ್ಬೇಕು. ಕಟ್ ಮಾಡಿ ಇಟ್ಬಿಟ್ರು ನಡೀತದೆ, ಅಲ್ಲಲ್ಲಿ ಇಟ್ಬಿಟ್ಟು ಅದು ಡ್ರೈ ಆಯ್ತದೆ ಒಂದ್ ದಿವಸ 2 days. ಆಮೇಲೆ ತೆಗಿವಾಗ್ಲೂ ಅಷ್ಟೇ, ಬೆಳಿಗ್ಗೆ 6 AM ಒಳಗಡೆ ಅದನ್ನ ಎತ್ಕೊಂಡ್ ಬಂದ್ಬಿಡ್ಬೇಕು. ಯಾಕೆ ಬ್ಯಾಸ್ತಿ ಬಿಸಿಲಾಯ್ತಾ ಆಯ್ತಾ ಆಯ್ತಾ ಅದು ಉದ್ರಕ್ ಶುರು ಆಯ್ತದೆ ಅಳ್ಳಾಡ್ಸ್ತಾ ಇದ್ರೆ. ಅದನ್ನ ನಾವೇನ್ ಮಾಡಿದ್ವಿ, ಟಾರ್ಪಲ್ ಹಾಸ್ಕೊಂಡು ಟ್ರ್ಯಾಕ್ಟರ್ ಹೊಡೆದು ಕ್ಲೀನ್ ಮಾಡ್ಕೋಬಹುದು. ಒಳ್ಳೆ ದುಡ್ಡು ಆಯ್ತು ಅದರಲ್ಲೂ ಕೂಡ. ಹೌದು ಸರ್, ಆಯ್ತು. ಸಾಮಾನ್ಯವಾಗಿ ನಮ್ಮ ಹೊಳೆಸಪುರದ ಭಾಗದಲ್ಲಿ ಗೆಣಸು ಬೆಳೆಯೋದಿಲ್ಲ, ನಿಮ್ಗೆ ಯಾಕೆ ಗೆಣಸು ಬೆಳಿಬೇಕು ಅಂತ ಅನಿಸ್ತು? ಕೊಣ್ಣನೂರ್ ಹತ್ರ ನಮ್ಮ ಮತ್ತೆ ಕೊಟ್ಟಿದ್ವಿ ಇಲ್ಲಿಂದ, ಅವರು ಬೆಳೆದಿದ್ರು ಚೆನ್ನಾಗಿ, ಅವರು ಇಳುವರಿ ಬಂದಿತ್ತು. ಆಗ ನಮ್ಮ ಮತ್ತೆಯವರು ಅಂದ್ರು 1 year ಹಾಕಪ್ಪ ತಂದಿ ನೋಡೋಣ ಅಂತ. ಆಗ ನಾವು 1.5 acres ಇತ್ತಲ್ಲ, ಚೆಂಡು ಹಾಕಿ ಬಿಟ್ಟಿದ್ದು, 1 year ಆಯ್ತು ನೆಕ್ಸ್ಟ್ಗೆ ತಡ್ರಿ ಹಾಕಿ ಬಿಡೋಣ, ಇದೊಂದು ಬೆಳೆ ನೋಡ್ಬಿಡೋಣ ಅನ್ಬಿಟ್ಟು ಅದ್ 4 ಸಾಕು, ರೈಟು ಚೆನ್ನಾಗಿ ಸಿಕ್ತು, ಕೆಜಿ 11 rupees. ಆಗ ಒಳ್ಳೆ ಇಳುವರಿ ಬಂತು, ಒಂದು 13 tons ಗೆಣಸು ಆಗ್ಬಿಡ್ತು. ಆಗ ನಮ್ಗೆ ಒಳ್ಳೆ ಲಾಭ ಆಯ್ತು, ಅದ್ರ ಖರ್ಚು ಕಡಿಮೆ, 2 times ಗೊಬ್ಬರ, ಆ ಬೀಜಕ್ಕೇನು ದುಡ್ಡಿಲ್ಲ, ತಕೊಂಡ್ಬಂದಿದ್ ಎಕ್ಸ್ಪೆನ್ಸ್ ಚಾರ್ಜ್ ಅಷ್ಟೇ ಬಂದಿದ್ದು, ಅಲ್ಲಿಂದ ಬಾಡಿಗೆ ತಂದ್ವಿ ನೆಟ್ಕೊಂಡ್ವಿ. ಹಂಗಾಗಿ ನಮ್ಗೆ ನಮ್ಮ ಅತ್ತೆಯವರೇ ಬಂದು ಹಿಂಗೆ ನೆಡ್ಬೇಕು ಅಂತ ತೋರಿಸಿ, 1.5 to 3 feet ಒಂದೊಂದು ಅಮ್ಮ ನೆಡ್ಸಿ ನಮ್ಮ ಅತ್ತೆ ಹೈಟ್ ಮಾಡಿಸಿ, ಆಮೇಲೆ ನಾವು ಗುದ್ದಲೆಲ್ಲ ಮಣ್ಣು ಕೊಟ್ಟು ಹೈಟ್ ಮಾಡಿದ್ರಿಂದ ಒಳ್ಳೆ ಒಂದೊಂದು ಗೆಣಸು 2 kg 2.5 kg ಗಂಟಲು ಬರೋವು. ಹಂಗಾಗಿ ಒಳ್ಳೆ ಇಳುವರಿ ಬಂತು. ಹೆಂಗೆ ಅದ್ರದ್ದು ನಾಟಿ ಮಾಡೋದು ಎಲ್ಲ? ಅದನ್ನು ಅಷ್ಟೇ ಸರ್, 3 feet ಏನ್ ಹಂಪ್ ತಂದ್ ಹಾಕ್ಬೇಕು ಅಥವಾ ಅಂಬು ಕುಡಿ ಕುಡಿ ಅಂಬು ಬರುತ್ತೆ ಸರ್, ಅದನ್ನ ಗಿಂಟ್ ಗಿಂಟಿ ಅಮ್ ನೆಟ್ಕೊಂಡು ಹೋಗೋದಷ್ಟೇ. ಅಮ್ ನೆಟ್ಟು ಒಂದು 20 days ಒಂದುಕ್ಕೆ ಮಾಡ್ಬೇಕು, ಉಳ್ಮೆ ಮಾಡ್ಬೇಕು. ಉಳ್ಮೆ ಮಾಡಿ ಮತ್ತೆ ಇನ್ನ 20 days ಕಳೆದ್ಮೇಲೆ ಒಂದ್ ತಿಂಗಳೊಳಗಡೆ ಅದನ್ನ ಕ್ಲೀನ್ ಆಗಿ ಮುಕ್ಕೆ ಹೊಡೆದು ಮಣ್ಣೆಲ್ಲ ಯಾರಾಕ್ ಬಿಟ್ಬಿಟ್ಟು ಬಿಡ್ಬೇಕು, ಇನ್ ಕೆಲ್ಸ ಇರಲ್ಲ. ಆಮೇಲೆ 2.5 months ತುಂಬಾವರೆಗೆ ಗೊಬ್ಬರ ಹಾಕಂಗಿಲ್ಲ, ಸೀಮೆ ಗೊಬ್ಬರ ಯಾವ್ದನ್ನು ಹಾಕಂಗಿಲ್ಲ. ಯಾಕೆಂದ್ರೆ ಅಂಬು ಬೆಳೆ ಶುರು ಆಗ್ಬಿಡ್ತದೆ, ಮೊದ್ಲೇ ಗೊಬ್ಬರ ಹಾಕ್ಬಿಟ್ರೆ, ಆ 2.5 months ಆದ್ಮೇಲೆ ಗೊಬ್ಬರ ಹಾಕ್ಬಿಟ್ರೆ ಆಗ ಗೆಣಸು ಬತ್ತಾ ಇರುತ್ತಲ್ಲ ಆ ಕಡೆಗೆ ಬೇರು ಕಮ್ಮಿ ಆದಂಗೆ ಅಂಬು ಜಾಸ್ತಿ ಬೆಳೆಯಕ್ ಹೋಗಲ್ಲ, ಗೆಣಸು ಜಾಸ್ತಿ ಚೆನ್ನಾಗಿ ಇಳುವರಿ ಬರ್ತದೆ. ಅದಕ್ಕೆ ಪೊಟಾಸು ಯೂರಿಯಾ 20-20 ಎಲ್ಲರೂ ಕೊಡ್ಬೋದು. ಏನ್ ಕಷ್ಟ ಬೆಳೆಯೋದು? ಹೆಂಗೆ? ತುಂಬಾ ಈಜಿ ಸರ್ ಅದು, ಔಷಧಿ ಹೊಡೆಯಂಗಿಲ್ಲ ಏನಿಲ್ಲ, ಹಂದಿ ಒಂದು ಬಿಳ್ದಂಗ್ ನೋಡ್ಕೋಬೇಕಷ್ಟೇ. ಅದು ಬೀಜಕ್ ದುಡ್ಡು ಕೊಡಂಗಿಲ್ಲ ಏನಿಲ್ಲ, ಅವರೇ ಬರ್ತಾರೆ ಇಲ್ಲಿಗೆ, ಇಲ್ಲ ತೂಕ ಮಾಡ್ಕೊಂಡು ತಗೊಂಡೋಯ್ತಾರೆ. ಕೊಣನೂರ್ ಕಡೆಯವ್ರು ಬರ್ತಾರೆ, ಮಡಿಕೇರಿ ಕಡೆಯವ್ರು ಬಂದು ತಗೊಂಡೋಗ್ತಾರೆ, ಅದು ತೊಂದರೆ ಇಲ್ಲ ಸರ್, ಮಾಡ್ಬೋದು. ಖರ್ಚಿಲ್ದ ಬೆಳೆ ಅಂದ್ರೆ ಅದೇನೆ, 5 rupees ಲಾಸ್ ಆಗಲ್ಲ ಸರ್. ಗೆಣಸು ಒಳ್ಳೆ ಇಳುವರಿ ತೆಗೆದ್ರೆ, ಯಾಕೆಂದ್ರೆ ನಾವು ಖರ್ಚೆ ಮಾಡಿರಲ್ಲ, ಗೊಬ್ಬರ ಹಾಕಿರ್ತೀವಿ ಉಳುಮೆ ಮಾಡಿರ್ತೀವಿ ಅಷ್ಟೇ, ಹಂಗಾಗಿ ಅದು ಖರ್ಚಿಲ್ಲದ ಬೆಳೆ. ಖರ್ಚಿಲ್ಲದ ಬೆಳೆ ಹೌದು. ಈಗ ಬೇರೆ ಬೆಳೆಗೆ ನಾವು ದುಡ್ಡು ಕೊಟ್ಟು ಈಗ ಟೊಮೆಟೊ ನೆಡ್ತೀನಿ ಅಂದ್ರೆ ಟೊಮೆಟೊ ಸಸಿ ದುಡ್ಡು ಕೊಟ್ಟು ತರಬೇಕು, ಇದು ಹಂಗಲ್ವಲ್ಲ ಸರ್. ಹಂಕಿಟ್ ನೆಡೋದಷ್ಟೇ ರೈತರು ಯಾರು ಇಲ್ಲ ಅನ್ನ ಕಲಂಬನ್ನ ಕೂದ ಎಸೆಯೋದ್ರ ಮೊದಲು ತಗೊಂಡು ನೆಡ್ಲಿ ಅಂತಾರೆ. ಹಂಗಾಗಿ ಖರ್ಚು ಕಡಿಮೆ. ಬೇಡಿಕೆ ಜಾಸ್ತಿ ಇದೆಯಾ ಗೆಣಸ್ಗೆ ಸರ್? ಬೇಡಿಕೆ ಇದೆ ಸರ್, ಈಗಲೂ 12 ರೂಪಾಯಿ 15 ರೂಪಾಯಿ ನಡೀತಾ ಇದೆ ಇವಾಗ್ಲೂ. ಹೀಗೆ ಸಮಗ್ರ ಕೃಷಿಯ ಜೊತೆಗೆ ಒಂದಷ್ಟು ತರಕಾರಿಗಳನ್ನು ಬೆಳ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಈಗ ನಾವು ಒಂದೇ ನಮ್ಕೋ ಕೂತ್ಕೊಳಕ್ ಆಗಲ್ಲ. ಈಗ ರೇಷ್ಮೆ ಬಿಟ್ಟಿಗೆ ರೇಷ್ಮೆ ಇರುತ್ತೆ, ಈಗ ಅದೊಂದೇ ನಮ್ಕ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಈಗ ನೋಡಿ, ಭತ್ತ ಇದ್ರೆ ಮನೆಗೆ ಭತ್ತನೂ ಆಯ್ತು, ದನಿ ಮೇವು ಆಯ್ತು. ಈಗ ನಮ್ಮನೆ 8 ದನ ಇರೋದ್ರಿಂದ ಹುಲ್ಲು ಬೇಕು, ಅವಶ್ಯಕತೆ ಇದೆಯಲ್ಲ. ಈಗ ಮಾಡ್ದವರೇ ದನಿಗೆ ಹುಲ್ಲು ದುಡ್ಡು ಕೊಟ್ಟು ತರಬೇಕಾಯ್ತದೆ. ಈಗ ಭತ್ತ ಬೆಳ್ಕೊಂಡ್ರೆ ಭತ್ತ ಮನೆಗೂ ಆದ ಮಾರಕ್ಕೂ ಆಯ್ತು, ದನಿಗೆ ಹುಲ್ಲು ಆಯ್ತು. ಈಗ ತೆಂಗಿದೆ, ತೆಂಗಿನಕಾಯಿ ಕುಯ್ಕೊಂಡ್ರು ಮನೆ ಖರ್ಚಾಗುತ್ತೆ. ಒಂದೇ ಬೆಳೆ ನಂಬ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ಹಿಂಗ್ ಮಾಡ್ಕೊಳ್ಳೋದ್ರಿಂದ ಒಂಚೂರು ದುಡ್ಡು ಕಾಸು ಆಗುತ್ತೆ. ಆಗುತ್ತೆ, ಇಂಪ್ರೂವ್ ಆಗ್ಬಹುದು. ಇಲ್ಲ ಅಂದ್ರೆ ಕಷ್ಟ. ಈಗ ಒಂದ್ ಬೆಳೆ ಇಲ್ಲ, ಒಂದ್ ಬೆಳೆ ಲಾಸ್ ಆಯ್ತದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಈಗ ಒಂದೇ ಬೆಳೆ ನಾವು ನಂಬ್ಕೊಂಡು ಹೋದ್ರೆ ಆಗಲ್ಲ ಸರ್. ನೋಡಿ ಸೋಮಶೇಖರ್, ಈಗ ಹಿಡುವಳಿನು ಕೂಡ ಏನ್ ಜಾಸ್ತಿ ಇರ ಅಂತಾರಲ್ಲ, ನೀವೆಲ್ಲ ಸೇರಿ ಒಂದ್ 3-3.5 ಎಕರೆ ಆಗುತ್ತೆ. ಅದ್ರ ಜೊತೆಗೆ 1 ಎಕರೆ ಸ್ವಲ್ಪ ಕೊಟ್ರೆ ಅವರು ಮಾಡ್ಕೊಳ್ತೀರ ನೀವು, ಇಷ್ಟಲ್ಲೇ ಬದುಕು ಕಟ್ಕೋಬಹುದಾ, ಜೀವನ ಮಾಡಬಹುದಾ? ಮಾಡಬಹುದು ಸರ್, ಮಾಡಬಹುದು. ಮನುಷ್ಯನ್ಗೆ 3 ಎಕರೆ ಜಮೀನ್ ಇದ್ರೆ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೀನಿ ಅಂದ್ರೆ ಒಬ್ಬ ಇಂಜಿನಿಯರ್ ಗಿಂತಾನು ಚೆನ್ನಾಗಿರ್ಬೋದು. ಒಂದ್ ವರ್ಷಕ್ಕೆ ಕಮ್ಮಿ ಆದ್ರೆ 17 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ. ರೇಷ್ಮೆ ಆಗ್ಬೋದು, ಚೆಂಡು ಹೂವು ಆಗ್ಬೋದು, ಇಲ್ಲ ತರಕಾರಿನೇ ಆಗ್ಬೋದು, ಯಾವುದೇ ಒಂದ್ ಬೆಳೆ ಆಗ್ಲಿ ಮೋಸ ಏನು ಆಗಲ್ಲ. ರೈತರು ಬದುಕು ಸೂಪರು. ಯಾಕೆ ಅಂತ ಕೇಳಿ, ಈಗ ಇನ್ನೊಬ್ರ ಹತ್ರ ಕೈ ಕೆಳಗಡೆ ಕೆಲಸ ಮಾಡಂಗಿಲ್ಲ, ಒಬ್ಬರ ಹತ್ರ ಒಂದ್ ಮಾತು ಕೇಳಂಗಿಲ್ಲ. ಎದ್ರೆ ನಮ್ ಮನೆ ಇಲ್ಲ, ನಮ್ ಹೊಲ, ನಮ್ ಕೆಲ್ಸ, ರೈತ ಯಾರಂಗಲ್ಲೂ ಇಲ್ಲ. ಹಂಗಾಗಿ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ರೈತ ತಪ್ಪಲ್ಲ. ರೈತ ಕೆಲಸ ಮಾಡ್ತಾನೆ, ಗೇಯ್ತಾನೆ ಅನ್ನೋದು ಮಟ್ಟ ಆರೋಗ್ಯನೂ ಚೆನ್ನಾಗಿರುತ್ತೆ. ಎಲ್ಲರಿಗಿನ್ನ ಅಪ್ಸೆಲ್ಸ್ಗಿಂತನೂ ಚೆನ್ನಾಗಿರೋನು ಅಂದ್ರೆ ರೈತ, ನನ್ ತಿಳಿದ ಮಟ್ಟಿಗೆ. ಸೋಮಶೇಖರ್, ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ಹೇಗೆ ಮಾಡುವಂತದ್ದು ಸರ್? ಫೋನ್ ಕಾಂಟ್ಯಾಕ್ಟ್ ಆದ್ರೂ ಮಾಡಬಹುದು, ಇಲ್ಲ ಅಂದ್ರೆ ನಾವು ಒಳನೇಶ್ವರ ಬತ್ತೆ ಇರ್ತೀವಿ ಅವಾಗವಾಗ, ಇಲ್ಲಾಂದ್ರೆ ಹಳ್ಳಿ ಮೈಸೂರು ಕೃಷಿ ಆಫೀಸ್ ಅಲ್ಲಿ ಹೋಗಿ ಕೇಳಿದ್ರು, ನಮ್ಮ ಫೋನ್ ನಂಬರ್ ಇದೆ, ಕೊಟ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ ಫೋನ್ ನಂಬರ್ ಹೇಳ್ಬಿಡಿ ನೀವೇ. 7671 3426. ಇನ್ನೊಂದ್ಸಾರಿ ಹೇಳಿ, 7671 3426. ಒಳ್ಳೇದು ಸೋಮಶೇಖರ್, ಇದುವರೆಗೆ ತರಕಾರಿ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನ, ಅದರ ಜೊತೆಗೆ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತರಕಾರಿ ಬೆಳೆಯಲ್ಲಿನ ಅನುಭವಗಳನ್ನು ಕುರಿತು ಹೊಳೆನರಸೀಪುರ ತಾಲೂಕು ಆಲಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಎಸಿ ಸೋಮಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿಮತ್ ಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೇ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ, ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರಿ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ ಶುಂಠಿ ಬೆಳೆಯಲ್ಲಿನ ಅನುಭವಗಳನ್ನು ಕುರಿತು ಬೇಲೂರು ತಾಲೂಕು ಬಿಕ್ಕೋಡಿನ ಪ್ರಗತಿಪರ ಕೃಷಿಕ ಜಿಎಸ್ ಪುಟ್ಟಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿಮಸೂಧನ್. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಇಂದಿನ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಪಿ ವಿ ಶ್ರೀನಿವಾಸ್ ಆಡಿರುವ ಗೌರಿ ಚಿತ್ರದ ಗೀತೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳು ಯಾರು ಬಲ್ಲೆಯೇನು, ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು, ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ನೀಳ ಜಡೆ ಅಡಿಯ ಮುಟ್ಟ ನೀಳ ಜಡೆ, ಮುಡಿಯ ತುಂಬ ಹೂವು ಹೆಡೆ, ಇವಳು ಅಡಿಯ ನಿಟ್ಟ ಕಡೆ ಹೆಜ್ಜೆ ಹೆಜ್ಜೆಗೆ ಅಡಿಯ ನಿಟ್ಟ ಕಡೆ ಹೆಜ್ಜೆ ಹೆಜ್ಜೆಗೆ ಒಂದು ದೊಡ್ಡ ಮಲ್ಲಿಗೆ, ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ತಿಳಿದಳು, ಇವಳು ಯಾರು ಬಲ್ಲೆಯೇನು, ಇವಳ ಹೆಸದ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಅಂಗಾಲಿನ ಸಂಜೆ ಗೆಂಪು, ಕಾಲಂದುಗೆ ಗೆಜ್ಜೆಯಿಂಪು, ಮೋಹದ ಮಲ್ಲಿಗೆಯ ಕಂಪು ಕರೆದು ಬೆನ್ನನು. ಮಲ್ಲಿಗೆಯ ಕಂಪು ಕರೆದು ಬೆನ್ನನು, ನಾನು ಹಿಡಿಯ ಹೋದೆನು, ನಾನು ಹಿಡಿಯ ಹೋದೆನು. ಬಂಗಾರದ ಬೆಳಕಿನೊಳಗೆ ಮುಂಗಾರಿನ ಮಿಂಚು ಬೆಳಗೆ, ಇಳಗಿಳಿದಿಹ ಮೋಡದೊಳಗೆ ಮೆರೆಯುತ್ತಿದ್ದಳು, ನನ್ನ ಕರೆಯುತ್ತಿದ್ದಳು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಹರಿಹರನ್ ಹಾಡಿರುವ ಸ್ಪರ್ಶ ಚಿತ್ರದ ಗೀತೆ, ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ಹಂಸಲೇಖ ಅವರಿಂದ. ಬಂದವರು ಅವಳೇ ಇವಳು ಮನದಲ್ಲಿ ನಿಂದವರು. ಕನಸಲ್ಲಿ ಬಂದವಳು ಅವಳೇ ಇವಳು ಮನದಲ್ಲಿ ನಿಂದ